ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ತಜ್ಞವಾಣಿ, ಮಾವಿನ ಹಣ್ಣಿನ ಕೊಯ್ಲು ಮತ್ತು ಸಂರಕ್ಷಣೆ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಶ್ರೀನಿವಾಸ್ ಅವರ ಜೊತೆ ಸಂದರ್ಶನ, ನಂತರ ಸೂರ್ಯಕಾಂತ್ ಎಸ್ ಹೊಳಿ ಅವರ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳ್ತೀರಿ. ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದು. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಂಡರೂ ಸಹಿತ ಶುಭ್ರ ಬಿಸಿಲಿನ ವಾತಾವರಣ ಹೆಚ್ಚಾಗಿರಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಈಗ ತಜ್ಞವಾಣಿ. ಇದರೊಳಗ ಮಾವಿನ ಹಣ್ಣಿನ ಕೊಯ್ಲು ಮತ್ತು ಸಂರಕ್ಷಣೆ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಶ್ರೀನಿವಾಸ್ ಅವರ ಜೊತೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾ ಇರುವವರು ಸೋಮಶೇಖರ್ ರೋಳಿ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮಾವು ಬೆಳೆದಂತಹ ರೈತ ಬಾಂಧವರು ಗಮನಿಸಬೇಕು, ಈಗ ಮಾವಿನ ಸೀಸನ್ ಇದೆ, ಮಾವಿನ ಹಣ್ಣು ಮಾರ್ಕೆಟ್ಗೆ ಬರ್ತಾ ಇದೆ. ಈ ಸಲ ನಮ್ಮ ತಜ್ಞರು ಹೇಳಿದ್ರು ಮಾವಿನ ಹಣ್ಣುಗಳು ಸ್ವಲ್ಪ ತಡ ಆಗ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ವಾತಾವರಣದೊಳಗ ಏರುಪೇರಾಗಿರೋದ್ರಿಂದ ಅದು ಬೆಳೆಯ ಮೇಲೆ ಕೂಡ ಪರಿಣಾಮ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮಾರುಕಟ್ಟೆಯೊಳಗ ಎಂದಿಗಿಂತಲೂ ತಡವಾಗಿ ಈ ಸಲ ಮಾರುಕಟ್ಟೆಗೆ ಹಣ್ಣು ಬರ್ತದ ಅನ್ನುವಂತಹ ಮಾತನ್ನ ವಿಜ್ಞಾನಿಗಳು ಮೊದಲೇ ಹೇಳಿದ್ರು. ಅದೇ ರೀತಿಯಾಗಿ ಈಗ ನಿಧಾನವಾಗಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಮಾವಿನ ಫಸಲು ಮಾರ್ಕೆಟ್ಗೆ ಬರಬೇಕು. ಅನೇಕ ರೈತರು ತಾವು ಯಾವಾಗ ಕೊಯ್ಲು ಮಾಡಬೇಕು ಅನ್ನುವಂತಹ ಸಂದಿಗ್ಧದೊಳಗೆ ಇರಬಹುದು. ಯಾವ ರೀತಿ ಮಾಡಬೇಕು, ಏನು ಪದ್ಧತಿಗಳದಾವ, ವೈಜ್ಞಾನಿಕವಾಗಿ ನಾವು ಹಣ್ಣುಗಳನ್ನ ಸರಿಯಾಗಿ ಕೊಯ್ಲು ಮಾಡಿ ಸಂಗ್ರಹ ಮಾಡಿ ಮಾರುಕಟ್ಟೆಗೆ ತರುವಂತಹ ಕೆಲಸ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೂಡ ಪಡಿಬಹುದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಕೇಳಬೇಕು. ಇವತ್ತಿನ ದಿವಸ ನಾವು ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಮಾವಿನ ಹಣ್ಣನ್ನು ಯಾವಾಗ ನಾವು ಕೊಯ್ಲು ಮಾಡಬೇಕು, ಸರಿಯಾದಂತಹ ಒಂದು ಸಮಯ, ಅದರ ಜೊತೆಗೆ ಯಾವ ರೀತಿ ಸಂಗ್ರಹ ಮಾಡಬೇಕು, ಆಮೇಲೆ ಯಾವ ರೀತಿ ನಾವು ಮಾಗಿಸುವಂತಹ ಪ್ರಕ್ರಿಯೆಯೊಳಗೆ ತೊಡಗಿಸಿಕೊಳ್ಬೇಕು, ಯಾವ ರೀತಿ ನಾವು ಪಳಕ ಬಿಡುವಂತಹ ಒಂದು ಕೆಲಸ ಮಾಡ್ತಾ ಇರ್ತೀವಲ್ಲ, ಅದನ್ನು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗಾಗಲೇ ಮಾವು ನಮ್ಮ ಒಂದು ಮಾರುಕಟ್ಟೆಗೆ ಬರತಕ್ಕಂತ ಒಂದು ಸಂದರ್ಭ ಆಗಿದೆ. ಕೆಲವೊಂದು ತಳಿಗಳು ಹೀಗೆ ಬೆಳವಣಿಗೆ ಹಂತದಲ್ಲಿ ಇರುವುದರಿಂದ ಸೊ ಇನ್ನು ಕೆಲ ದಿನಗಳಲ್ಲಿ ಅವು ಕೂಡ ಒಂದು ಮಾರುಕಟ್ಟೆಗೆ ಬರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಅದರಲ್ಲಿ ಮಾವಿನ ಒಂದು ಬೆಳವಣಿಗೆ ಅಂತ ಬಂದಾಗ, ಮಾವಿನ ಒಂದು ಪಕ್ವತೆ ಅಂತ ಬಂದಾಗ, ಮಾಗುವಿಕೆ ಅಂತ ಬಂದಾಗ, ಅಂದ್ರೆ ಹಣ್ಣು ಮಾಡಿಸ್ತಕ್ಕಂಥ ಒಂದು ವಿಧಾನ ಅಂತ ಬಂದಾಗ, ಸೊ ಹಲವು ಕ್ರಮಗಳನ್ನ ನಾವು ಚಾಚು ತಪ್ಪದೆ ಒಂದು ಪಾಲಿಸಬೇಕಾಗ್ತದೆ. ಸೊ ಮೊಟ್ಟ ಮೊದಲನೇದಾಗಿ ಮಾವು ಅಂತ ಬಂದಾಗ ನಾವು ಯಾವ ಒಂದು ಸಂದರ್ಭದಲ್ಲಿ ಕೊಯ್ಲು ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾವನ್ನು ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ಆದಂತ ಒಂದು ಪದಾರ್ಥಗಳನ್ನ ನಾವು ತಯಾರು ಮಾಡಲಿಕ್ಕೆ ನಾವು ಬಳಸ್ತೇವೆ. ಮತ್ತೆ ಮೊದಲನೇದಾಗಿ ಮಾವನ್ನ ಮಿಡಿ ಇರತಕ್ಕಂತ ಸಂದರ್ಭದಲ್ಲಿ ಹಾಗೂ ಬಲಿತಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಉಪ್ಪಿನಕಾಯಿ ಹಾಕ್ಲಿಕ್ಕೂ ಕೂಡ ನಾವು ಬಳಸ್ತೇವೆ ಒಂದು. ಎರಡನೇದಾಗಿ ಮಾವನ್ನ ಹಣ್ಣು ಹಾಕ್ಬಿಟ್ಟು ಅದನ್ನ ನಾವು ಸೇವಿಸ್ತಕ್ಕಂಥದನ್ನ ಕೂಡ ಮಾಡ್ತೇವೆ. ಈ ಎರಡು ಹಂತಗಳಲ್ಲಿ ಕೂಡ ಸೊ ಬೇರೆ ಬೇರೆ ಆದ ಹಂತಗಳಲ್ಲಿ ನಾವು ಅದನ್ನ ಕೊಯ್ಲು ಮಾಡ್ತಕ್ಕಂಥದನ್ನ ನಾವು ಮಾಡ್ತೇವೆ. ವಿಶೇಷವಾಗಿ ನಾನು ಈಗ ವಿಷಯ ತೆಗೆದುಕೊಳ್ಳೋದೇನಂತಂದ್ರೆ ಮಾವುಗಳನ್ನ ಯಾವ ಸಂದರ್ಭದಲ್ಲಿ ಅದನ್ನ ಕೊಯ್ಲು ಮಾಡಿಬಿಟ್ಟು ಮಾಗಿಸಬೇಕನ್ನೋದ್ರ ಬಗ್ಗೆ ನಾನು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಒಂದು ಹಣ್ಣುಗಳಲ್ಲಿ ಬೇರೆ ಬೇರೆ ಆದಂತ ಒಂದು ಹಣ್ಣುಗಳನ್ನ ನಾವು ಕಾಣ್ತೇವೆ. ಒಂದು ಗಿಡದಲ್ಲಿ ಹಣ್ಣು ಆಗುವಂತ ಒಂದು ಹಣ್ಣುಗಳಾದಂತ ದ್ರಾಕ್ಷಿ ಇರಬಹುದು. ಸೊ ಬೇರೆ ಬೇರೆ ಆದಂತ ಹಣ್ಣುಗಳನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಮತ್ತೆ ಎರಡನೇ ಒಂದು ವಿಧವಾಗಿರತಕ್ಕಂತ ಹಣ್ಣು ಅಂತಂದ್ರೆ ಅದನ್ನ ನಾವು ಕೊಯ್ಲು ಮಾಡಿಬಿಟ್ಟು ಹಣ್ಣು ಹಾಕ್ತಕ್ಕಂಥದನ್ನ ಕೂಡ ನಾವು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಈ ಎರಡೂ ಪದ್ಧತಿಗಳಲ್ಲಿ ಏನಂತಂದ್ರೆ ಹಣ್ಣುಗಳ ಒಂದು ಬೆಳವಣಿಗೆ ಏನಿದೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಸೊ ವಿಶೇಷವಾಗಿ ನಾವು ಗಿಡದಿಂದ ಬೇರ್ಪಡಿಸಿಬಿಟ್ಟು ಹಣ್ಣು ಹಾಕ್ತಕ್ಕಂಥದ್ದೇನಿದೆ ಅದು ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಬೆಳವಣಿಗೆ ಹೊಂದಿರತಕ್ಕಂಥ ಒಂದು ಹಣ್ಣುಗಳನ್ನ ನಾವು ಆಯ್ಕೆ ಮಾಡಿದ್ದೆ ಆದ್ರೆ ಕೊಯ್ಲು ಮಾಡಿದ್ದೆ ಆದ್ರೆ ನಮಗೆ ಒಂದು ಗುಣಮಟ್ಟದ ಮತ್ತು ಒಳ್ಳೆಯ ಒಂದು ಹಣ್ಣನ್ನ ನಾವು ಸೇವಿಸಲಿಕ್ಕೆ ಸಿಕ್ತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಿವಿಧ ಹಣ್ಣುಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಮಾವನು ಕೂಡ ಆ ಒಂದು ಜಾತಿಗೆ ಸೇರಿರ್ತಕ್ಕಂಥದ್ದು. ಅಂದ್ರೆ ನಾವು ಗಿಡದಿಂದ ನಾವು ಬೇರ್ಪಡಿಸಿಬಿಟ್ಟು ಅದನ್ನ ಹಣ್ಣು ಹಾಕಿಬಿಟ್ಟು ಸೇವಿಸ್ತಕ್ಕಂಥ ಒಂದು ಅಥವಾ ಮಾಗಿಸ್ತಕ್ಕಂಥದ್ದನ್ನ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಅದನ್ನ ಕೊಯ್ಲು ಮಾಡಬೇಕಂತದ್ದು ಬಹಳ ಮುಖ್ಯವಾಗಿರತಕ್ಕಂತ ಒಂದು ಅಂಶ. ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವೇನಾದ ಯಾವುದೇ ಒಂದು ಸಂದರ್ಭದಲ್ಲಿ ಬೇಗ ನೀವು ಕೊಯ್ಲು ಮಾಡಿದ್ರು ಕೂಡ ಗುಣಮಟ್ಟ ಸರಿಯಾಗಿ ಬರುವುದಿಲ್ಲ, ಅಥವಾ ಲೇಟ್ ಆಗಿ ನೀವೇನಾದರೂ ನೀವು ಕೊಯ್ಲು ಮಾಡಿದ್ದೆ ಆದ್ರೆ ಕೆಲವೊಮ್ಮೆ ಆ ಒಂದು ಕೀಟಗೆ ಬಾಧೆಗಳಿಗೆ ಒಂದು ಒಳಗಾಗತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಹಾಗಾಗಿ ಸೊ ಈ ಒಂದು ಹಣ್ಣುಗಳನ್ನ ಯಾವ ಸಂದರ್ಭದಲ್ಲಿ ಕೊಯ್ಲು ಮಾಡತಕ್ಕಂಥದ್ದನ್ನ ಬಗ್ಗೆ ನಾನು ತಿಳಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಒಂದು ಹಣ್ಣುಗಳಲ್ಲಿ ಅಂದ್ರೆ ಬೆಳವಣಿಗೆ ಆಗಿರತಕ್ಕಂತಹ ಹಣ್ಣುಗಳಲ್ಲಿ ಬಣ್ಣದ ಒಂದು ಬದಲಾವಣೆಯನ್ನ ನಾವು ಹೆಚ್ಚಾಗಿ ಕಾಣ್ತೇವೆ. ಬಣ್ಣದ ಬದಲಾವಣೆ ಅಂತಂದ್ರೆ ಬೆಳವಣಿಗೆ ಆಗಿರತಕ್ಕಂತಹ ಹಣ್ಣನ್ನ ನಾವು ತೆಗೆದುಕೊಂಡಾಗ ಅದರಲ್ಲಿ ಈ ಒಂದು ಹಸಿರಿದಿಂದ ತಿಳಿ ಹಸಿರು ಬಣ್ಣಕ್ಕೆ ಒಂದು ಮಾರ್ಪಾಡು ಆಗ್ತಕ್ಕಂಥದ್ದನ್ನ ಸಾಮಾನ್ಯವಾಗಿ ಕಾಣ್ತೇವೆ. ಕೆಲವೊಂದು ತಳಿಗಳ ಮೇಲೆ ಭುಜದ ಮೇಲೆ ಏನಂದ್ರೆ ಕೆಂಪಿನ ಒಂದು ಫ್ಲಾಶ್ ಅಂತ ಹೇಳ್ತೀವಿ, ಸೊ ಅದನ್ನು ಕೂಡ ನಾವು ಹೆಚ್ಚಾಗಿ ಕಾಣ್ತೀವಿ. ಹಾಗೆ ಒಂದು ಕೆಂಪ ಒಂದು ಬಣ್ಣದ ಒಂದು ಬದಲಾವಣೆಯನ್ನು ಕೂಡ ನಾವು ಕಾಣ್ತೀವಿ. ಹಾಗೆ ತಳಿಗೆ ಆಧಾರಿತ ಒಂದು ಬಣ್ಣದ ಒಂದು ಬೆಳವಣಿಗೆಯನ್ನ ನಾವು ಹೆಚ್ಚಾಗಿ ಕಾಣ್ತೀವಿ. ಹಾಗಾಗಿ ವಿಶೇಷವಾಗಿ ಅಂತ ತೆಗೆದುಕೊಂಡಾಗ ಅದು ಹಸಿರು ಬಣ್ಣದಿಂದ ಅಂದ್ರೆ ಡಾರ್ಕ್ ಗ್ರೀನ್ ಬಣ್ಣದಿಂದ ತಿಳಿ ಹಸಿರು ಬಣ್ಣಕ್ಕೆ ಮಾರ್ಪಾಡಾಗತಕ್ಕಂಥದ್ದನ್ನ ಸಾಮಾನ್ಯವಾಗಿ ಕಾಣ್ತೀವಿ. ಎರಡನೇದು ನಾವು ಯಾವ ರೀತಿ ಅದನ್ನ ನಾವು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆ ಒಂದು ಭುಜಗಳ ಮೇಲೆ ಏನಾಗ್ತದೆ ಒಂದು ವ್ಯಾಕ್ಸ್ ಕೋಟಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಬಿಳಿ ಒಂದು ಪದಾರ್ಥ ಒಂದು ಅಂಶವನ್ನ ನಾವು ಹೆಚ್ಚಾಗಿ ಕಾಣ್ತೇವೆ, ಅದಕ್ಕೆ ನಾವು ವ್ಯಾಕ್ಸ್ ಕೋಟಿಂಗ್ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಸೊ ಅದನ್ನು ಕೂಡ ಒಂದು ಇಂಡಿಕೇಟರ್ಸ್ ಅಂತ ಯೂಸ್ ಮಾಡ್ತೇವೆ, ಅಂದ್ರೆ ಕೊಯ್ಲು ಮಾಡಲಿಕ್ಕೆ ಅದು ರೆಡಿ ಆಗಿರತಕ್ಕಂಥದ್ದನ್ನ ಸೂಚಿಸಲಿಕ್ಕೆ ಅದೊಂದು ಕೂಡ ಇಂಡಿಕೇಟರ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಅದಾದ ನಂತರ ಹಣ್ಣಿನ ಒಂದು ಗಾತ್ರ, ಸೊ ಒಂದು ತಳಿ ಅಂತ ತೆಗೆದುಕೊಂಡಾಗ ತನ್ನದೇ ಆಗಿರತಕ್ಕಂತ ಒಂದು ಮ್ಯಾಕ್ಸಿಮಮ್ ಒಂದು ಬೆಳವಣಿಗೆ ಹೊಂದಿರತಕ್ಕಂತ ಒಂದು ಗಾತ್ರ ಒಂದು ಸಿಗ್ತದೆ, ಆ ಒಂದು ಗಾತ್ರದ ಆಧಾರದ ಮೇಲೆ ನಾವು ಆಯ್ಕೆ ಮಾಡಬಹುದು. ನಾಲ್ಕನೇದಾಗಿ ಗುರುತ್ವಾಕರ್ಷಣ ಬಗ್ಗೆ ನಾವು ತಿಳಿದುಕೊಂಡಿವೆ, ಅಂದ್ರೆ ಗಿಡಗಳು ಮೇಲಿಂದ ಕೆಳಗೆ ಬೀಳತಕ್ಕಂಥದ್ದು ಏನಿದೆ ಅದು ಸರಾಸರಿ 1.02 ಈ ಒಂದು ಗುರುತ್ವಾಕರ್ಷಣ ಬಲದಲ್ಲಿ ಇರತಕ್ಕಂತ ಒಂದನ್ನ ಹಣ್ಣುಗಳನ್ನ ನಾವು ಆಯ್ಕೆ ಮಾಡಬೇಕಾಗ್ತದೆ. ಮತ್ತೆ ಸಾಂಪ್ರದಾಯಿಕವಾಗಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವೇನಾದರೂ ವಿಜುವಲ್ ಮೀನ್ಸ್ ಅಲ್ಲಿ ಅಂದ್ರೆ ಒಂದು ದೃಷ್ಟಿಯಿಂದ ನಾವು ತೆಗೆದುಕೊಂಡಾಗ ಟಪ್ಕಾ ಮೆಥಡ್ ಅಂತ ಹೇಳ್ತೀವಿ ನಾವು, ಅಂತಂದ್ರೆ ಪಾಡು ಬಿಡತಕ್ಕಂಥದ್ದು ಅಂತ ಸಾಮಾನ್ಯವಾಗಿ ನಮ್ಮ ಈ ಒಂದು ಭಾಗದಲ್ಲಿ ಹೇಳ್ತೀವಿ. ಆ ಟಪ್ಕಾ ಮೆಥಡ್ ಅನ್ನು ಕೂಡ ನಾವು ಹಣ್ಣಿನ ಒಂದು ಬೆಳವಣಿಗೆ ಆಗಿರತಕ್ಕಂಥದ್ದನ್ನ ಸೂಚಿಸುತ್ತದೆ. ಈ ಎಲ್ಲಾ ಗುಣಗಳನ್ನ ನಾವು ನೋಡ್ಬಿಟ್ಟು ಅದನ್ನ ಕೊಯ್ಲು ಮಾಡತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ಸೊ ಇದನ್ನ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಸೊ ನಮಗೆ ಒಳ್ಳೆಯ ಗುಣಮಟ್ಟದ ಹಣ್ಣುಗಳನ್ನ ನಾವು ಮಾರುಕಟ್ಟೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಶ್ರೀನಿವಾಸ ಅವರು, ತಾವು ಒಂದು ಶಬ್ದ ಹೇಳಿದ್ರಿ, ಗುರುತ್ವಾಕರ್ಷಣೆ ಬಲದ ಆಧಾರದ ಮೇಲೆ ನಾವು ಸೆಲೆಕ್ಷನ್ ಆಯ್ಕೆ ಮಾಡ್ಕೊಳ್ಳುವಂತದನ್ನು ಕೂಡ ತಾವು ಹೇಳಿದ್ರಿ, ಇದರ ಅರ್ಥ ಏನಾಗ್ತದೆ ಒಂದ್ ಸ್ವಲ್ಪ ಹೇಳ್ತೀರಿ? ಗುರುತ್ವಾಕರ್ಷಣದ ಬಲ ಅಂತಂದ್ರೆ ಕಾಯಿನ ತೂಕ ಅವಲಂಬಿತವಾಗಿರತಕ್ಕಂತ ಒಂದು ಸೂಚಕ ಅಂತ ನಾ ಹೇಳ್ಬೋದು. ಸದನ ಕೆಳಗಡೆ ಬಿಡತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಸೊ ಅದನ್ನು ಕೂಡ ನಾವು ನಿರ್ಧರಿಸಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ನಾವೇನಂತೀವಿ ಗುರುತ್ವಾಕರ್ಷಣೆ ಅಂದ್ರೆ, ಗುರುತ್ವಾಕರ್ಷಣೆ ಅಂತಂದ್ರೆ ಭೂಮಿಗೆ ಬೀಳತಕ್ಕಂತ ಒಂದು ಸೂಚನೆ ಏನಿದೆ ಅದಕ್ಕೆ ನಾವು ಗುರುತ್ವಾಕರ್ಷಣ ಬಲದ ಒಂದು ಪದ್ಧತಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು ತೂಕದ ಆಧಾರದ ಮೇಲೆ ಅವಲಂಬಿತ ಆಗಿರುತ್ತದೆ. ಅಂದ್ರೆ ತೂಕ ಹೆಚ್ಚಿತ್ತು ಅಂತಂದ್ರೆ ಬಲ ಹೆಚ್ಚಿರ್ತದೆ ಆ ಸಂದರ್ಭದೊಳಗೆ. ಕಂಪ್ಲೀಟ್ ಆಗಿ ಬೆಳವಣಿಗೆ ಹೊಂದಿರತಕ್ಕಂಥದ್ದು ಆಗಿದ್ದೇನೆ ಅದರ ಒಂದು ತೂಕ ಏನಿದೆ ಹೆಚ್ಚಾಗಿರ್ತದೆ. ಮತ್ತೆ ಇನ್ನೊಂದು ಸೂಚಕ ಒಂದು ಏನಂತಂದ್ರೆ, ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ, ಯಾವುದು ಕಂಪ್ಲೀಟ್ ಆಗಿ ಬೆಳವಣಿಗೆ ಹೊಂದಿರ್ತದೆ ಅದು ಏನೈತೆ, ನೀರಿನಲ್ಲಿ ನಾವು ಏನಾದರೂ ಅದ್ದಿದೆ ಆದ್ರೆ ಅದು ನೀರಲ್ಲಿ ಕೆಳಗಡೆನೆ ಇರ್ತದೆ, ಅಂದ್ರೆ ಮೇಲೆ ತೇಲಾಡುವುದಿಲ್ಲ. ಯಾವುದು ಬೆಳವಣಿಗೆ ಹೊಂದಿರುವುದಿಲ್ಲ ಅದು ಏನಾಗ್ತದೆ, ಮೇಲೆ ತೇಲಾಡ್ತದೆ. ಇದನ್ನು ಕೂಡ ಒಂದು ಸೂಚಕ, ಇದಕ್ಕೆ ಗುರುತ್ವಾಕರ್ಷಣ ಬಲಕ್ಕೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಸೊ ಸರಾಸರಿ 1.02 ಅಥವಾ 0.3 ಒಂದು ತೂಕ ಹೊಂದಿರತಕ್ಕಂಥದ್ದಕ್ಕೆ ನಾವು ಪದ್ಧತಿಯನ್ನ ನಾವು ಸೂಚಕವಾಗಿ ತೆಗೆದುಕೊಳ್ತೇವೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾವು ಈ ಕೊಯ್ಲು ಮಾಡೋದ್ರಿಂದ ಏನಾಗ್ತದೆ, ಒಳ್ಳೆ ಗುಣಮಟ್ಟದ ಇದನ್ನ ನಾವು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರಲ್ಲಿ ಯಾವ್ದಾದ್ರು ವ್ಯತ್ಯಾಸವನ್ನು ಕಂಡು ಬಂದ್ರೆ ಕೆಲವೊಮ್ಮೆ ಏನಾಗ್ತದೆ, ಮಾರುಕಟ್ಟೆಯನ್ನ ನಾವು ಬೇಗ ಕೊಂಡೊಯ್ಯಲಿಕ್ಕೆ ಕೂಡ ಪ್ರಯತ್ನ ಪಡ್ತೇವೆ. ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ಹಣ್ಣಿನ ಒಂದು ಬೆಳವಣಿಗೆ ಏನು ಸರಿಯಾಗಿ ಹೊಂದಿರುವುದಿಲ್ಲ. ಅದರಿಂದ ಏನಾಗ್ತದೆ, ಆ ಹಣ್ಣಿನ ಒಂದು ಬಣ್ಣ ಆಗಿರ್ಬೋದು, ಹಣ್ಣಿನ ಒಂದು ವಾಸನೆ ಆಗಿರ್ಬೋದು ಅಥವಾ ಸುವಾಸನೆ ಆಗಿರ್ಬೋದು, ಟೇಸ್ಟ್ ಇರ್ತಕ್ಕಂಥ ಅಂದ್ರೆ ಗುಣಮಟ್ಟ ಅಂತ ನಾವು ಏನ್ ಹೇಳ್ತೀವಿ, ಅದರಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಬದಲಾವಣೆಯನ್ನ ನಾವು ಕಾಣುತ್ತೇವೆ. ಹಾಗಾಗಿ ಆ ಸರಿಯಾದ ಸಮಯಕ್ಕೆ ನಾವು ಕೊಯ್ಲು ಮಾಡೋದ್ರಿಂದ ಒಳ್ಳೆಯ ಒಂದು ಗುಣಮಟ್ಟದ ಹಣ್ಣುಗಳನ್ನ ನಾವು ಮಾರುಕಟ್ಟೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಂತಹ ಒಂದು ಕಾಯಿಗಳನ್ನ ನಾವು ಕೊಯ್ಲು ಮಾಡಿದ ನಂತರ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೂ ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಸೊ ಮೊದಲನೇದಾಗಿ ಆ ಒಂದು ನಿರ್ವಹಣೆ ಮಾಡೋದ್ರಲ್ಲಿ ಸೊ ಎರಡು ತರನಾಗಿ ನಾವು ಅದನ್ನ ವಿಂಗಡಿಸ್ತೇವೆ. ಸೊ ಅದನ್ನ ಯಾವ ರೀತಿ ಮಾಗಿಸಬೇಕು ಅನ್ನೋದ್ರ ಬಗ್ಗೆ ಒಂದು, ಎರಡನೇದು ಅದನ್ನ ಶೇಖರಣೆ ಮಾಡತಕ್ಕಂಥದ್ದನ್ನು ಅದನ್ನು ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು. ವಿಶೇಷವಾಗಿ ನಾವು ಮಾಗಿಸ್ತಕ್ಕಂಥದ್ರ ಬಗ್ಗೆ ನಾನು ಮೊದಲು ತಿಳಿಸ್ಕೊಡ್ತೀನಿ, ಆಮೇಲೆ ಶೇಖರಣೆ ಬಗ್ಗೆ ನಾನು ತಿಳಿಸ್ತೀನಿ. ಸೊ ಮಾಗಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹಣ್ಣುಗಳನ್ನ ಯಾವ ರೀತಿ ಮಾಗಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವೊಮ್ಮೆ ಗೊಂದಲದಲ್ಲಿ ಇದ್ದೀವಿ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಈ ಒಂದು ಹಣ್ಣನ್ನ ಮಾರಾಟ ಮಾಡತಕ್ಕಂಥವ್ರು ಏನಿದ್ದಾರೆ, ಕೆಲವೊಂದು ಅವೈಜ್ಞಾನಿಕ ಪದ್ಧತಿಗಳನ್ನ ಕೂಡ ಅಳವಡಿಸಿಕೊಳ್ತಾ ಇದ್ದಾರೆ. ಎರಡನೇದಾಗಿ ನಮ್ಮ ಒಂದು ಸಾಂಪ್ರದಾಯಿಕವಾಗಿ ಹಣ್ಣುಗಳನ್ನ ಮಾಗಿಸ್ತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಸೊ ನಮ್ಮ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಅದೊಂದು ಮೆತ್ಕೆ ಹಾಕ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಅಂದ್ರೆ ನಮ್ಮ ಒಂದು ಹಣ್ಣುಗಳನ್ನ ನಾವು ಕಾಂಪ್ಯಾಕ್ಟ್ ಇರ್ತಕ್ಕಂತ ಒಂದು ಬುಟ್ಟಿಗಳಲ್ಲಿ ಆಗಿರ್ಬೋದು ಅಥವಾ ಮೆತ್ತಿಗೆ ಹಾಕ್ತಕ್ಕಂಥದ್ದು ಇರೋದು, ಮತ್ತೆ ಹುಲ್ಲುಗಳಲ್ಲಿ ಮುಚ್ಚಿಡ್ತಕ್ಕಂಥದ್ದು, ಇವೆಲ್ಲ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತ ಒಂದು ಪದ್ಧತಿಗಳನ್ನ ನಾವು ಸಾಮಾನ್ಯವಾಗಿ ಮಾಡ್ತೀವಿ. ಎರಡನೇದು ಸ್ವಲ್ಪ ಕ್ರೂಡ್ ಮೆಥಡ್ಸ್ ಅಂತ ಹೇಳ್ತೀವಿ, ಇದ್ದಿದ್ರಲ್ಲಿ ಸ್ವಲ್ಪ ಇಂಪ್ರೂವ್ಡ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಒಂದು ಡಾರ್ಕ್ ರೂಮ್ ನಲ್ಲಿ ಒಂದು ಕತ್ತಲೆ ಕೋಣಿಯಲ್ಲಿ ಅಂತಂದ್ರೆ, ಸೊ ರಾತ್ರಿ ಪೆಟ್ರೋಲ್ ಮಾಸ್ಕ್ ಅನ್ನ ಹಚ್ಚಿಬಿಟ್ಟು ಅದರಿಂದ ಬಂದಿರತಕ್ಕಂಥ ಹೊಗೆಯಿಂದ ಮಾರ್ಪಾಟಾಗ್ಬಿಟ್ಟು ಹಣ್ಣನ್ನ ಮಾಗಿಸ್ತಕ್ಕಂತ ಅದು ಸಾಂಪ್ರದಾಯಿಕ ಒಂದು ಪದ್ಧತಿಯನ್ನ ಕ್ರೂಡ್ ಮೆಥಡ್ಸ್ ಅಲ್ಲಿ ನಾವು ಮಾಡ್ತೀವಿ. ಮತ್ತು ಮೂರನೇದಾಗಿ ಸೊ ಇವೆಲ್ಲ ಹಣ್ಣುಗಳನ್ನ ಮಾಗಿಸ್ಲಿಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಎಥಿಲಿನ್ ಅಂಶ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೇನಂತೀವಿ ರೈಪ್ನಿಂಗ್ ಹಾರ್ಮೋನ್ ಅಂತ, ಅಂದ್ರೆ ಹಣ್ಣು ಹಾಕುವಂತ ಒಂದು ಹಾರ್ಮೋನ್ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಸೊ ಆದ್ರೆ ಸೊ ಅದರಲ್ಲಿ ಒಂದು ಪ್ರಮಾಣ ಏನಿರ್ತದೆ ಬಹಳ ಕಡಿಮೆ ಇರ್ತದೆ. ಕಡಿಮೆ ಇರೋದ್ರಿಂದ ಏನಾಗ್ತದೆ, ಅದು ಸಮಯ ಜಾಸ್ತಿ ತೆಗೆದುಕೊಳ್ತದೆ. ಹಾಗಾಗಿ ಸರಿಯಾದ ಒಂದು ಬೆಳವಣಿಗೆ, ಸರಿಯಾದ ಒಂದು ಬಣ್ಣ ಬರಲಿಕ್ಕೆ ಮತ್ತು ಸರಿಯಾದ ಒಂದು ಸಮಯಕ್ಕೆ ನಾವು ಅದನ್ನ ಹಣ್ಣು ಮಾಡಲಿಕ್ಕೆ ಏನ್ ಮಾಡ್ತೀವಿ, ನಾವು ಕೆಲವೊಂದು ಸಿಂಥೆಟಿಕ್ ಪದಾರ್ಥಗಳನ್ನ ನಾವು ಬಳಸ್ತೀವಿ. ಸೊ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದ್ರೆ ಇಥೆಫಾನ್ ಅಂತ ಇಥ್ರೇಲ್ ಅಂತಕ್ಕಂಥದ್ದು, ಇವು ಕೂಡ ಏನಿದೆ ಸೊ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿರ್ತಕ್ಕಂಥದ್ದು ಮತ್ತು ಸೇಫ್ ಇರತಕ್ಕಂತ ಒಂದು ಕೆಮಿಕಲ್ಸ್ ಅಂತ ಹೇಳಿದ್ರೆ, ಇದರಲ್ಲಿ ಕೂಡ ಇಥಿಲಿನ್ ಒಂದು ರಿಲೀಸ್ ಮಾಡ್ತಕ್ಕಂತ ಒಂದು ಪದಾರ್ಥಗಳೇ ಇದಾವೆ. ಸೊ ಇವನ್ನು ನಾವು ಬಳಸೋದ್ರಿಂದ ಸೊ ಯಾವುದೇ ಒಂದು ದೇಹದ ಮೇಲೆ ಯಾವುದೇ ಒಂದು ಪರಿಣಾಮ ಬೀರುವುದಿಲ್ಲ. ಹಾಗೆ ಸೊ ಒಂದು ಬೆಳವಣಿಗೆ ಆಗಿರ್ತಕ್ಕಂಥ ಹಣ್ಣುಗಳು ಮಾತ್ರ ಇದರಲ್ಲಿ ಹಣ್ಣಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಲ್ಲ ಅಂದ್ರೆ ಬೇಗ ಒಂದು ಕೊಯ್ಲು ಮಾಡಿದ್ದು ಮತ್ತೆ ಇದನ್ನ ಟ್ರೀಟ್ ಮಾಡಿದ್ರೆ ಆದ್ರೆ ಬೆಳವಣಿಗೆ ಆ ಒಂದು ಬಣ್ಣ ಬದಲಾವಣೆ ಆಗಿರ್ಬೋದು, ಸಿಹಿ ಬದಲಾವಣೆಗೆ ಆಗಿರ್ಬೋದು, ಇವೆಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನೊಂದು ಅವೈಜ್ಞಾನಿಕ ಪದ್ಧತಿಯನ್ನು ಕೂಡ ನಾವು ಮಾಡ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಸೊ ವಿಶೇಷವಾಗಿ ಮಾರುಕಟ್ಟೆಯಲ್ಲಿ ಹಣ್ಣುಗಳನ್ನ ಕೊಯ್ಲು ಮಾಡಿಬಿಟ್ಟು ಸೊ ಬೇಗ ಒಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಆದಾಯ ಪಡಬೇಕನ್ನೋ ಒಂದು ದೃಷ್ಟಿಯಿಂದ ತರಾತುರಿಯಲ್ಲಿ ಕೊಯ್ಲು ಮಾಡಿಬಿಟ್ಟು ಅದನ್ನ ಹಣ್ಣು ಹಾಕ್ತಕ್ಕಂಥದ್ದನ್ನು ಕೂಡ ಸಾಮಾನ್ಯವಾಗಿ ಕಾಣುತ್ತೇವೆ. ವಿಶೇಷವಾಗಿ ಬೇಗ ಕೊಯ್ಲು ಮಾಡಿಬಿಟ್ಟು ಅಂದ್ರೆ ಏನು ಬೆಳವಣಿಗೆ ಹಂತದಲ್ಲಿ ಇರಬೇಕಾದ್ರೆ ಕೊಯ್ಲು ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಸೊ ಅದರಲ್ಲಿ ಗುಣಮಟ್ಟಗಳನ್ನ ನಾವು ವ್ಯತ್ಯಾಸಗಳನ್ನು ಕಾಣಲಿಕ್ಕೆ. ಆದ್ರೆ ಕೆಲವೊಂದು ಕೆಮಿಕಲ್ಸ್ ಇದಾವೆ, ವಿಶೇಷವಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತಕ್ಕಂತ ಒಂದು ಏನು ಕೆಮಿಕಲ್ ಇದೆ, ಅದನ್ನ ಬಳಸೋದ್ರಿಂದ ಈ ಒಂದು ಬೆಳವಣಿಗೆ ಹಂತದಲ್ಲಿ ಇದ್ರೂ ಕೂಡ ಬಣ್ಣದ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಗುಣಮಟ್ಟ ಏನಿರ್ತದೆ ಅಷ್ಟು ಸರಿಯಾಗಿರುವುದಿಲ್ಲ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತಕ್ಕಂತ ಒಂದು ಕೆಮಿಕಲ್ಸ್ ಅನ್ನ ನಾವೇನಂದು ಬಳಸಿದ್ದೆ ಆದ್ರೆ ಅದು ಎಸಿಟಿಲಿನ್ ಅಂತಕ್ಕಂತ ಒಂದು ಅಂಶವನ್ನ ರಿಲೀಸ್ ಮಾಡ್ತಾರೆ. ಆ ಎಸಿಲಿನ್ ಅಂಶ ಏನಿದೆ ಸೊ ಇಥಿಲಿನ್ ತರನೇ ಕೆಲಸ ಮಾಡ್ತದೆ. ಆದ್ರೆ ಅದರಲ್ಲಿ ಕೂಡ ಕೆಲವೊಂದು ನೆಗೆಟಿವ್ಸ್ ಇದಾವೆ, ಅಂದ್ರೆ ಕೆಲವೊಂದು ಹಾನಿಕಾರಕ ಒಂದು ಅಂಶಗಳನ್ನು ಕೂಡ ನಾವು ಈಗಾಗಲೇ ಸಂಶೋಧನೆ ಮೂಲಕ ಕಂಡುಕೊಂಡಿದ್ದೇವೆ. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ ಅದು ಎಕ್ಸ್ಪ್ಲೋಸಿವ್ ಆಗ್ತಕ್ಕಂತ ಒಂದು ಚಾನ್ಸಸ್ ಇರ್ತದೆ ಆ ಒಂದು ಕೆಮಿಕಲ್ಸ್ ಬಳಸೋದ್ರಿಂದ. ಸೊ ಎಕ್ಸ್ಪ್ಲೋಸಿವ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಎರಡನೇದು ಈ ಒಂದು ಪದಾರ್ಥಗಳನ್ನು ಬಳಸೋದ್ರಿಂದ ಏನಾಗ್ತದೆ, ಹಣ್ಣುಗಳು ಕಾಂಟ್ಯಾಕ್ಟ್ ಬರೋದ್ರಿಂದ ಅದನ್ನು ಸೇವಿಸುವುದರಿಂದ ಏನಾಗ್ತದೆ ಅಂತಂದ್ರೆ ಡೈರಿಯಾ, ಸೊ ಅಂದ್ರೆ ನಮ್ಮ ಒಂದು ಏನಿದೆ ವಾಮಿಟಿಂಗ್ ಮಾಡ್ತಕ್ಕಂಥದ್ದು, ವಾಂತಿ ಭೇದಿ ಇಂತಹ ಒಂದು ಸಮಸ್ಯೆಗಳನ್ನ ನಾವು ಕಾಣ್ತೇವೆ. ಅದ ಅಲ್ಲದೇನೆ ಇಂಥ ಒಂದು ಹಣ್ಣುಗಳಲ್ಲಿ ಅಥವಾ ಇಂಥ ಒಂದು ಗ್ಯಾಸಸ್ ಗೆ ನಾವು ಎಕ್ಸ್ಪೋಸ್ ಆದ್ರೆ ಅಂತಂದ್ರೆ ನಮ್ಗೆ ಅಸ್ತಮಾ ಇರತಕ್ಕಂತ ಒಂದು ಪೇಷಂಟ್ಸ್ ಇರಬಹುದು ಅಥವಾ ನಮಗೂ ಕೂಡ ಸೊ ಅಸ್ತಮಾ ಒಂದು ಆಧಾರಿತ ಒಂದು ರೋಗಗಳನ್ನ ಕೂಡ ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ನಮ್ಮ ಸ್ಕಿನ್ ಅಲರ್ಜಿ ಇಂಥ ಒಂದು ಸಮಸ್ಯೆಗಳನ್ನು ಕೂಡ ಹೆಚ್ಚಾಗಿ ಕಾಣುತ್ತೇವೆ. ಸೊ ಇದು ಮೀರಿ ಏನಂತಂದ್ರೆ ಕ್ಯಾನ್ಸರ್ ರೋಗಕ್ಕೆ ತುತ್ತು ಕೂಡ ಮಾಡತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈಗೆಲ್ಲಾ ಒಂದು ಸಮಸ್ಯೆಗಳನ್ನ ತೆಗಿಬೇಕಂತಂದ್ರೆ ಸೊ ಈ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸ್ತಕ್ಕಂಥದ್ದನ್ನ ನಾವು ಮೊದಲನೇದಾಗಿ ನಿಲ್ಲಿಸಬೇಕು. ಈಗಾಗಲೇ ಫುಡ್ ಸೇಫ್ಟಿ ಆಧಾರಿತ ನಮ್ಮ ಸಂಸ್ಥೆ ಆಗಿರ್ತಕ್ಕಂಥದ್ದು ಅಂದ್ರೆ ಆಹಾರ ಗುಣಮಟ್ಟ ಮತ್ತು ಆಹಾರ ಭದ್ರತೆ, ಸೊ ಈ ಒಂದು ಸಂಸ್ಥೆ ಏನಿದೆ ಈಗಾಗಲೇ 1954 ಕೂಡ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಅಲ್ಲಿ ಈಗಾಗಲೇ ಕೂಡ ಇದನ್ನ ಬ್ಯಾನ್ ಮಾಡಿದ್ದಾಗಿದೆ. ಆದ್ರೂ ಕೂಡ ಮಾರುಕಟ್ಟೆಯಲ್ಲಿ ನಾವು ಕಾಣತಕ್ಕದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಈ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ನಾವು ಹಣ್ಣು ಮಾಡಲಿಕ್ಕೆ ಬಳಸದೇ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ, ಇದರಿಂದ ನಮ್ಮ ಒಂದು ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳತಕ್ಕಂಥದ್ದನ್ನ ನಾವು ಅವಾಯ್ಡ್ ಮಾಡಬಹುದು. ಆತ್ಮೀಯರೆ, ಈಗೇನು ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ, ರಾಸಾಯನಿಕಗಳನ್ನ ಬಳಸಿ ಮಾಗುವಂತಹ ಒಂದು ಕೆಲಸವನ್ನ ಮಾವಿನೊಳಗೆ ಏನು ಮಾಡ್ತಾ ಇದೀವಿ ನಾವು. ಕೆಲವು ರಾಸಾಯನಿಕಗಳು ಸುರಕ್ಷಿತವಾಗಿರ್ತಾವ, ಇನ್ನು ಕೆಲವು ಬಹಳ ಹಾನಿಕಾರಕ ಇರ್ತಾವ. ಒಂದ್ ವೇಳೆ ನಾವು ಹೆಚ್ಚಿನ ಪ್ರಮಾಣದೊಳಗೆ ಅವನ್ನ ಬಳಸಿದ್ರೂ ಕೂಡ ಅವು ಹಾನಿಕಾರಕವಾಗುವಂತಹ ಒಂದು ಸಾಧ್ಯತೆಗಳಿರ್ತಾವ. ಈ ವಿಶೇಷವಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋದ್ರ ಬಗ್ಗೆ ಏನ್ ಹೇಳಿದ್ರು, ಅದು 1954 ಅದನ್ನ ನಿಷೇಧಕ್ಕೆ ಒಳಪಡಿಸಿದ್ರು ಕೂಡ ಅನೇಕರು ಅದನ್ನ ಮಾರುಕಟ್ಟೆಯೊಳಗೆ ಇನ್ನೂ ಬಳಸ್ತಾ ಇದ್ದಾರೆ ಅನ್ನುವಂತಹ ಮಾತು ಏನಿದೆ ಅಲ್ಲ, ಇದು ನಮಗೆಲ್ಲರಿಗೂ ಆತಂಕಕ್ಕೆ ಈಡು ಮಾಡುವಂತದ್ದು. ಮತ್ತೆ ಇಂಥ ಒಂದು ನಿಷಿದ್ಧವಾದಂತಹ ರಾಸಾಯನಿಕವನ್ನ ಯಾವುದೇ ಕಾರಣಕ್ಕೂ ಬಳಸುವಂತಹ ಕೆಲಸವನ್ನ ದಯವಿಟ್ಟು ಯಾರಾದರೂ ಮಾಡ್ತಾ ಇದ್ರೆ ಅದನ್ನು ನಿಲ್ಲಿಸುವಂತಹ ಪ್ರಯತ್ನಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಅದರಿಂದ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಅದಾವ ಅನ್ನುವಂತಹ ಮಾತನ್ನ ತಾವು ಕೇಳಿದ್ರಿ. ಇನ್ನ ಡಾಕ್ಟರ್, ಈಗ ಬೇರೆ ಬೇರೆ ರಾಸಾಯನಿಕಗಳನ್ನ ಕೂಡ ತಾವು ಹೇಳಿದ್ರಿ, ಇಥಿಲಿನ್ ಹೇಳಿದ್ರಿ, ಆಮೇಲೆ ಇನ್ನು ಕೆಲವೊಂದಿಷ್ಟು ರಾಸಾಯನಿಕಗಳನ್ನ ಏನು ನಾವು ಬಳಸ್ತಾ ಇದ್ದೀವಿ ಮಾಗುವಿಕೆ ಒಳಗೆ, ಅಂತ ರಾಸಾಯನಿಕಗಳನ್ನ ಎಷ್ಟು ಪ್ರಮಾಣದೊಳಗೆ ನಮ್ಮ ರೈತರು ಬಳಸಬಹುದು, ಮತ್ತೆ ಯಾವುದು ಲೆವೆಲ್ ಏನಿದೆ ಅದು ಎಷ್ಟರ ಮಟ್ಟಿಗೆ ನಾವು ಸುರಕ್ಷಿತತೆಯನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಈಗಾಗಲೇ ನಾವು ಒಂದು ಸರಿಯಾದ ಹಂತದಲ್ಲಿ ಒಂದು ಕೊಯ್ಲು ಮಾಡತಕ್ಕಂಥದ್ದು ಒಂದು, ಎರಡನೇದಾಗಿ ನಮ್ಮ ಇದನ್ನ ಮಾಗುವಿಕೆ ಮಾಡತಕ್ಕಂಥದ್ದು ಹಣ್ಣು ಹಾಕ್ತಕ್ಕಂಥದ್ದು ಅಂತ ನಾವು ಸಾಮಾನ್ಯವಾಗಿ ಕರಿತೇವೆ. ಇದನ್ನ ಮಾಡ್ತಕ್ಕಂಥದ್ದೇನಿದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಸೊ ವೈಜ್ಞಾನಿಕವಾಗಿ ಅಂತ ತೆಗೆದುಕೊಂಡಾಗ ಸೊ ಇಥಿಲಿನ್ ಅಂತಕ್ಕಂಥದ್ದನ್ನ ನಾವು ಮಾಗುವ ಒಂದು ಹಾರ್ಮೋನ್ ಅಂತ ನಾವು ಸಾಮಾನ್ಯವಾಗಿ ಕರಿತೇವೆ. ಸೊ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ನ್ಯಾಚುರಲ್ ಆಗಿ ಈಗಾಗಲೇ ನಾನು ತಿಳಿಸಿದ ಪ್ರಕಾರ ಸೃಷ್ಟಿಯಿಂದನೇ ಬಂದಿರತಕ್ಕಂಥದ್ದು, ಪ್ರಾಕೃತಿಕವಾಗಿ ಆ ಒಂದು ಹಣ್ಣುಗಳಲ್ಲಿ ಆ ಒಂದು ಪ್ರಮಾಣ ಇರುತ್ತದೆ. ಆದ್ರೆ ಕಡಿಮೆ ಇರೋದ್ರಿಂದ ಏನಾಗ್ತದೆ, ಒಂದು ಮಾಗ್ತಕ್ಕಂತ ಒಂದು ಸಮಯ ಹೆಚ್ಚು ತಗೊಳ್ತದೆ. ಹಾಗಾಗಿ ಸೊ ನಾವು ಆದಷ್ಟು ಈ ಒಂದು ವೈಜ್ಞಾನಿಕ ಪದ್ಧತಿಗಳಾಗಿರ್ತಕ್ಕಂಥದ್ದು ಅಂದ್ರೆ ಇಥಿಲಿನ್ ಇರತಕ್ಕಂತ ಅಂಶ ಇರತಕ್ಕಂತ ಒಂದು ಪದಾರ್ಥಗಳು. ಸೊ ಇದನ್ನ ನಾವು ಲಿಕ್ವಿಡ್ ಫಾರ್ಮ್ನಲ್ಲಿ ಕೂಡ ಬಳಸಬಹುದು, ಅಂದ್ರೆ ಒಂದು ದ್ರಾವಣ ರೂಪದಲ್ಲಿ ಕೂಡ ಬಳಸಬಹುದು. ಎರಡನೇದು ಒಂದು ಗ್ಯಾಸಸ್ ಅನಿಲ ರೂಪದಲ್ಲಿ ಕೂಡ ಬಳಸಬಹುದು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥದ್ದು ಇಥ್ರೇಲ್ ಅಂತಕ್ಕಂಥ ಒಂದು ಅಂಶ ಸಿಗ್ತದೆ, ಇಥ್ರೇಲ್ ಅಥವಾ ಇಥೆಫಾನ್ ಅಂತಕ್ಕಂಥದ್ದು. ಸೊ ಈ ಎರಡನ್ನೂ ಕೂಡ ನಾವು ಇದನ್ನ ಬಳಸ್ಕೋಬಹುದು. ಒಂದು ಪದ್ಧತಿ ಅಂತ ಹೇಳಬೇಕಾದ್ರೆ ಸರಾಸರಿ ಇದನ್ನ ಬಳಸತಕ್ಕಂಥ ಪ್ರಮಾಣ ಏನಿದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸರಾಸರಿ 100 PPM ಅಂಶದ ಒಂದು ಇಥ್ರೇಲ್ ಅನ್ನ ನಾವು ಬಳಸುದೇ ಆದ್ರೆ ಸೊ ಅದನ್ನ ಮಾಗಿಸ್ಲಿಕ್ಕೆ ಬಹಳ ಅನುಕೂಲ ಆಗಿರ್ತದೆ. ಸೊ ಎರಡನೇದು ಅಂತಂದ್ರೆ ಈ ಒಂದು ಇಥ್ರೇಲ್ ಅನ್ನ ಅಥವಾ ಇಥೆಫಾನ್ ಅನ್ನ ಸಿಂಪರಣೆ ಮಾಡೋ ಮೂಲಕ ಕೂಡ ಅಥವಾ ಗ್ಯಾಸಸ್ ರೂಪದಲ್ಲಿ ಕೂಡ ಒಂದು ಚೇಂಬರ್ ನಲ್ಲಿ ಕೂಡ ಹಾಕಿಬಿಟ್ಟು ಅದನ್ನ ನಾವು ಮಾಗಿಸ್ತಕ್ಕಂಥದನ್ನು ಕೂಡ ಮಾಡಬಹುದು. ಸೊ ವಿಶೇಷವಾಗಿ ಇನ್ನೊಂದು, ಸೊ ಯಾವ ಒಂದು ಕಂಡೀಷನ್ ಅಲ್ಲಿ ಇದನ್ನ ಮಾಗಿಸ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದ. ಸರಾಸರಿ ಒಂದು ರೂಮ್ ಟೆಂಪರೇಚರ್ ಅಂತ ಹೇಳ್ತೀವಿ, ಸರಾಸರಿ ಅಂದ್ರೆ 15-25 ಡಿಗ್ರಿ ಸೆಲ್ಸಿಯಸ್ ಒಂದು ಟೆಂಪರೇಚರ್ ಅಲ್ಲಿ ಇದನ್ನ ನಾವು ಶೇಖರಣೆ ಮಾಡೋ ಮೂಲಕ ಸೊ ಅವುಗಳನ್ನ ನಾವು ಈ ಮಾಗಿಸ್ತಕ್ಕಂಥದನ್ನ ಮಾಡಿದ್ರೆ ಅಂದ್ರೆ ಸರಾಸರಿ 10-15 ಗಂಟೆಗಳ ಕಾಲ ಅದನ್ನ ನಾವು ಟ್ರೀಟ್ ಮಾಡಿಬಿಟ್ಟು ನಾವು ಮಾಗಿಸ್ತಿದ್ದೆ ಆದ್ರೆ ಸೊ ಸರಿಯಾದ ಒಂದು ಬಣ್ಣ, ಸರಿಯಾದ ರುಚಿ, ಸರಿಯಾದ ಒಂದು ಗುಣಮಟ್ಟ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಒಂದು ಸುವಾಸನೆ ಏನಿದೆ ಅದು ಸರಿಯಾದ ರೀತಿಯಂತೆ ಬೆಳವಣಿಗೆ ಹೊಂದಿರತಕ್ಕಂತಹ ಹಣ್ಣಲ್ಲೇನೆ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ಪದ್ಧತಿಗಳಲ್ಲಿ ಸರಾಸರಿ 100 PPM ನಷ್ಟು ಅಂಶ ಇರತಕ್ಕಂತಹ ಒಂದು ಇಥ್ರೇಲ್ ಅನ್ನ ನಾವು ಬಳಸಿದ್ದೆ ಆದ್ರೆ ಸೊ ಅದನ್ನ ನಾವು ಮಾಗಿಸ್ತಕ್ಕಂಥದ್ದು ಏನಿದೆ ಅದೊಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಮಾಗಿರ್ತಕ್ಕಂಥ ಒಂದು ಗುಣಗಳನ್ನ ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋದ್ರು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ನೀವು ಈ ಒಂದು ಇಥಿಲಿನ್ ಯುಕ್ತ ಒಂದು ಅಂದ್ರೆ ಈ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಇಥಿಲಿನ್ ಯುಕ್ತ ಇರತಕ್ಕಂಥ ಒಂದು ಒಂದು ಪದಾರ್ಥಗಳನ್ನ ನೀವು ಬಳಸಿದ್ದೆ ಆದರೆ ಕೆಮಿಕಲ್ಸ್ ಅನ್ನ ನೀವು ಬಳಸಿದ್ದೆ ಆದರೆ ಇದರಲ್ಲಿ ಒಂದು ಅಂತಂದ್ರೆ ಸರಿಯಾದ ಬಲಿತಿರ್ತಕ್ಕಂಥ ಸರಿಯಾದ ಬೆಳವಣಿಗೆ ಹೊಂದಿರತಕ್ಕಂಥ ಹಣ್ಣುಗಳಲ್ಲಿ ಸುವಾಸನೆ ಚೆನ್ನಾಗಿ ಬರ್ತದೆ ಮತ್ತು ಒಂದು ಬಣ್ಣದ ಒಂದು ಬದಲಾವಣೆ ಇದೆ. ಎಲ್ಲಾ ಒಂದು ಹಣ್ಣುಗಳನ್ನು ಕೂಡ ಸಮಾನಾಂತರ ಒಂದು ಬಣ್ಣವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಮೂರನೇದು ಅಂತಂದ್ರೆ ಅದು ಟೇಸ್ಟ್ ಕೂಡ ಏನಿದೆ ಅದು ಕಾಪಾಡಿಕೊಳ್ತದೆ. ಅದು ಸೊ ಇರ್ಲಿಲ್ಲ ಅಂದ್ರೆ ಏನಾಗ್ತದೆ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸೋದ್ರಿಂದ ಏನಾಗ್ತದೆ ಬಣ್ಣ ಏನೋ ಬರ್ತದೆ ಬಟ್ ಸಿಹಿ ಸಿಗುವುದಿಲ್ಲ. ಅದೇ ರೀತಿ ಇಥಿಲಿನ್ ಇರತಕ್ಕಂಥ ಪದಾರ್ಥಗಳನ್ನ ಕೆಮಿಕಲ್ಗಳನ್ನ ಬಳಸೋದ್ರಿಂದ ಏನಾಗ್ತದೆ ಆ ಗುಣಗಳನ್ನ ಕಾಪಾಡ್ತದೆ. ಹಾಗಾಗಿ ಈ ಎಲ್ಲಾ ಸುವಾಸನೆ, ಬಣ್ಣ ಹಾಗೂ ಗುಣಮಟ್ಟ ಈ ಎಲ್ಲಾನು ಕೂಡ ಒಟ್ಟಾಗಿ ಅದನ್ನ ಶೇಖರಣೆ ಮಾಡತಕ್ಕಂಥದ್ದು ಹಾಗೆ ಅದನ್ನ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡತಕ್ಕಂತ ಒಂದು ಕೆಮಿಕಲ್ ಆಗಿರೋದ್ರಿಂದ ಅದನ್ನ ನಾವು ಯಾವ ರೀತಿ ಸೈಡ್ ಎಫೆಕ್ಟ್ ಇರಲಾರ್ದೇನೆ ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಮಾಡಬಹುದು. ಮತ್ತೆ ಇನ್ನೊಂದು, ಈ ಒಂದು ಟ್ರೀಟ್ ಮಾಡಿದ ನಂತರ ಏನಾಗ್ತದೆ ಒಂದು 2-3 ದಿವಸಗಳಲ್ಲಿ ನಮಗೆ ಹಣ್ಣನ್ನ ಮಾರ್ಪಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮಾರ್ಪಾಡ ಆಗ್ತಿದ್ದಂಗೆ ಎಲ್ಲ ಕೂಡ ಸುವಾಸನೆ, ಬಣ್ಣ ಮತ್ತು ಗುಣಮಟ್ಟದ ಅಂದ್ರೆ ಸಿಹಿ ಕೂಡ ಅಂಶ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಸೊ ಇಂತಹ ಒಂದು ಹಣ್ಣುಗಳನ್ನ ಮತ್ತೆ ಶೇಖರಣೆ ಮಾಡತಕ್ಕಂಥದ್ರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶೇಖರಣೆ ಮಾಡ್ತಿರ್ಬೇಕಾದ್ರೆ ಎಂತ ಒಂದು ಬಾಕ್ಸಸ್ ಅನ್ನ ಯೂಸ್ ಮಾಡಬಹುದು? ಸೊ ಲೋಕಲ್ ಮಾರ್ಕೆಟ್ ಅಲ್ಲಿ ಏನಂತಂದ್ರೆ ನಾವು ಏನ್ ಮಾಡ್ತೀವಿ ಯಾವ್ದಾದ್ರು ಕ್ರೇಟ್ಸ್ ಅನ್ನ ಅದನ್ನ ನಾವು ಬಳಸ್ತಕ್ಕಂಥದನ್ನ ಮಾಡ್ತೀವಿ ಅಥವಾ ರೂಮ್ ನಲ್ಲಿನ ಅದನ್ನ ಎಲ್ಲಾನು ಕೂಡ ಹಣ್ಣುಗಳನ್ನ ನಾವು ಡಂಪ್ ಮಾಡ್ತಕ್ಕಂಥದನ್ನು ಕೂಡ ಮಾಡ್ತೀವಿ. ಸೊ ಮೂರನೇದಾಗಿ ನಾವೇನಂದ್ರೆ ಒಳ್ಳೆ ಒಂದು ಮಾರ್ಕೆಟ್ಗೆ ಕೊಂಡಿರ್ಬೇಕಾದ್ರೆ ನಾವು CFB ಬಾಕ್ಸಸ್ ಅಂತ ಹೇಳ್ತೀವಿ. ಅದಕ್ಕೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಗಾತ್ರದ ಆಧಾರದ ಮೇಲೆ ಆ ಬಾಕ್ಸ್ ಗಳಲ್ಲಿ ನಾವು ಹಣ್ಣುಗಳನ್ನ ಶೇಖರಣೆ ಮಾಡಿ ಇರತಕ್ಕಂಥದನ್ನ ಕೂಡ ಮಾಡ್ತೀವಿ. ತದನಂತರ ಯಾವ ಒಂದು ವಾತಾವರಣದಲ್ಲಿ ಅದನ್ನ ಶೇಖರಣೆ ಮಾಡಬೇಕಂತದನ್ನು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ, ವಿಶೇಷವಾಗಿ ಡೀಪ್ ಫ್ರೀಜರ್ ಕಂಡೀಷನ್ಸ್ ಅಲ್ಲಿ ಈ ಮಾವುಗಳನ್ನ ಯಾವತ್ತೂ ನಾವು ಶೇಖರಣೆ ಮಾಡಿರುವುದಿಲ್ಲ. ಯಾಕಂದ್ರೆ ಅದರಿಂದ ಏನಾಗುತ್ತೆ ಚಿಲಿಂಗ್ ಇಂಜುರಿ ಅಂತಕ್ಕಂಥ ಒಂದು ಏನಿದೆ ಎಫೆಕ್ಟ್ ಆಗ್ತದೆ. ಹಾಗಾಗಿ ಮಾವನ್ನ ಫ್ರೀಜರ್ ನಲ್ಲಿ ಇಡತಕ್ಕಂಥದನ್ನ ನಾವು ಮಾಡೋದಿಲ್ಲ. ಆದ್ರೆ ಸರಾಸರಿ ಸೊ 13-14 ಡಿಗ್ರಿ ಸೆಲ್ಸಿಯಸ್ ಒಂದು ಟೆಂಪರೇಚರ್ ಅಲ್ಲಿ ಕೂಲ್ ವಾತಾವರಣದಲ್ಲಿ ಇಟ್ಟಿದ್ದೆ ಆದ್ರೆ ಅದನ್ನ ಶೇಖರಣ ಅವಧಿಯನ್ನ ನಾವು ಮುಂದೂಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಶೇಖರಣೆ ಮಾಡತಕ್ಕಂಥದ್ದನ್ನು ಕೂಡ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ. ಮತ್ತೆ ಎರಡನೇ ವಿಚಾರ ಅಂತಂದ್ರೆ ಸೊ ಯಾವಾಗ್ಲೂ ಕೂಡ ನಾವು ಈ ಹಣ್ಣುಗಳನ್ನ ನಾವು ಉಪಚರಿಸ ಸೇರಿಸಬೇಕಾದ್ರೆ ಒಂದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕೆಲವೊಮ್ಮೆ ನಾವು ಹಣ್ಣುಗಳನ್ನ ಬಾಧೆ ಆಗಿರ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಅದರಲ್ಲಿ ವಿಶೇಷವಾಗಿ ಹಣ್ಣು ನೋಣದ ಬಾಧೆಗಳು ಅಂತ ಹೇಳ್ತೀವಿ ನಾವು. ಹಣ್ಣು ನೋಣದ ಬಾಧೆಗಳು ಅಂತಂದ್ರೆ ಬೆಳವಣಿಗೆ ಹಂತದಲ್ಲಿನೂ ಕೂಡ ಹಣ್ಣು ನೋಣಗಳು ಏನಾಗ್ತವೆ, ಅದಕ್ಕೆ ಡ್ಯಾಮೇಜ್ ಮಾಡಿಬಿಟ್ಟು ಅಲ್ಲಿ ತತ್ತಿ ಇಟ್ಬಿಟ್ಟು ಹಣ್ಣಿನ ಒಂದು ಮಾಗುವ ಒಂದು ಸಂದರ್ಭ ಬಂದಾಗ ಅಲ್ಲಿ ಏನಾಗ್ತವೆ, ಅವು ಮ್ಯಾಗಟ್ಸ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಹುಳುಗಳು ಏನಿರ್ತವೆ ಅವು ತಿಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಬಿಸಿ ನೀರಿನಲ್ಲಿ ಉಪಚರಿಸತಕ್ಕಂಥದ್ದನ್ನು ಕೂಡ ಸಾಮಾನ್ಯವಾಗಿ ಮಾಡ್ತೇವೆ, ಅಥವಾ ಇರಾಡಿಯೇಷನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇರಾಡಿಯೇಷನ್ ಟೆಕ್ನಿಕ್ಸ್ ಅಂತಂದ್ರೆ ಈ ಎಕ್ಸ್ರೇಸ್ ಇದರಲ್ಲಿ ಕೂಡ ಸಹ ಹಣ್ಣುಗಳನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ಈ ಕೀಟಗಳನ್ನ ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವೊಂದು ಸಾಮಾನ್ಯವಾಗಿ ನಾವು ಕಾಣುತ್ತೇವೆ. ಸೊ ಇಂತಹ ಒಂದು ಹಣ್ಣುಗಳನ್ನ ಡ್ಯಾಮೇಜ್ ಆಗಿರತಕ್ಕಂತ ಹಣ್ಣುಗಳನ್ನ ಸೊ ಉಪಚರಿಸಲಿಕ್ಕೆ ನಾವು ಕೆಲವೊಂದು ಪದ್ಧತಿಗಳನ್ನ ಈಗಾಗಲೇ ನಾವು ಹೇಳಿದ ಪ್ರಕಾರ ಗಿಡಗಳ ಮೇಲೆ ಇರುವಂತಹ ಸಂದರ್ಭದಲ್ಲಿ ಯುಜಿನಾಲ್ ಅಂತಕ್ಕಂಥ ಮಿಥಾಲ್ ಯುಜಿನಾಲ್ ಅಂತಕ್ಕಂಥದ್ದನ್ನ ನಾವು ಬಳಸ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಸೊ ಅದರಿಂದ ಏನಾಗ್ತವೆ, ಆ ಹಣ್ಣುಗಳ ಒಂದು ಏನಿದೆ ಕೀಟಗಳ ಬಂದು ಬೀಳ್ತವೆ. ಹಾಗೆ ಸೊ ಇದರ ಒಂದು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಈಸಿ ಆಗಿರತಕ್ಕಂಥದ್ದು, ಹಾಗೆ ಸೊ ಅದರ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಸೊ ಹಾಗೆ ಈ ಪದ್ಧತಿಗಳನ್ನ ಅಳವಡಿಸೋದ್ರಿಂದ ಕೀಟದ ಒಂದು ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡತಕ್ಕಂಥದ್ದನ್ನ ಮಾಡಬಹುದು. ಸೊ ಅದರ ಜೊತೆಗೆ ರೋಗಗಳು ಕೂಡ ಬರ್ತವೆ, ಯಾಕಂದ್ರೆ ಸೊ ಇದರಲ್ಲಿ ಗಿಡಗಳಲ್ಲಿ ಸ್ಟೈಲರ್ ಎಂಟ್ರಾಟ್ ಅಂತಕ್ಕಂಥದ್ದು, ಅಂತ್ರಾಕ್ನೋಸ್ ಅಂತಕ್ಕಂಥದ್ದು, ಅವು ಏನಾಗ್ತವೆ ಗಿಡದಿಂದ ಬರ್ತಕ್ಕಂಥ ರೋಗಗಳು. ಅವೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಕಾಯಿಗಳನ್ನ ಉಪಚರಿಸದೇ ಇದ್ರೆ ಅಂತ ಸಂದರ್ಭದಲ್ಲಿ ಏನಾಗ್ತವೆ ಅವು ರೋಗಗಳು ಕೂಡ ಆ ಹಣ್ಣಿಗೆ ಬರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಈ ಒಂದು ಫಂಗಿಸೈಡ್ಸ್ ಇದರಿಂದ ನಾವು ಉಪಚರಿಸುವುದರಿಂದ ಏನಾಗ್ತದೆ ಅದನ್ನ ನಿರ್ವಹಣೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲಾನು ಕೂಡ ಕೀಟ ಮತ್ತು ಒಂದು ರೋಗದ ನಿರ್ವಹಣೆ ಮಾಡಲಿಕ್ಕೆ ಸೊ ಇವೆಲ್ಲ ಒಂದು ತಂತ್ರಜ್ಞಾನಗಳನ್ನ ಉಪಚರಿಸತಕ್ಕಂಥದ್ದನ್ನ ಮಾಡಿದ್ದೆ ಆದ್ರೆ ಏನಾಗ್ತದೆ ಹೆಚ್ಚಿನ ಒಂದು ಡ್ಯಾಮೇಜ್ ಅನ್ನ ಹೆಚ್ಚಿನ ಒಂದು ಹಾಳಾಗ್ತಕ್ಕಂಥದ್ದನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟರ್, ಈಗ ಯಾರಾದರೂ ತಮಗೆ ಹೆಚ್ಚಿನ ವಿಚಾರ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಈಗ ತಮಗೆ ಇನ್ನೂ ಹೆಚ್ಚಿನ ಒಂದು ವಿಚಾರ ಬೇಕಂತಂದ್ರೆ ಸೊ ನನ್ನ ಒಂದು ಮೊಬೈಲ್ ಸಂಖ್ಯೆಯಲ್ಲಿ ತಾವು ಸಂಪರ್ಕ ಮಾಡಬಹುದು. 9964583608 ಈ ಒಂದು ನಂಬರ್ಗೆ ತಾವು ಸಂಪರ್ಕ ಮಾಡಿದ್ರೆ ಇನ್ನ ವಿಚಾರಗಳನ್ನ ಏನಿದೆ ಅದ ಸಂಬಂಧಪಟ್ಟಾಗೆ ನಾವು ವಿಚಾರ ಮಾಡಬಹುದು ಮತ್ತು ನಾನು ತಿಳಿಸಲಿಕ್ಕೆ ಸಹಾಯ ಮಾಡ್ತೇನೆ. ಆತ್ಮೀಯರೆ, ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9964583608 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ವೈಜ್ಞಾನಿಕವಾಗಿ ಮಾವಿನ ಹಣ್ಣುಗಳನ್ನ ಮಾಗಿಸುವಂತಹ ಒಂದು ಕ್ರಮವನ್ನ ಮಾಡಬೇಕು, ಏನೇನು ಪದ್ಧತಿಗಳಾದವ, ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇದುವರೆಗೆ ದಜ್ಞವಾಣಿಯೊಳಗ ಮಾವಿನ ಹಣ್ಣಿನ ಕೊಯ್ಲು ಮತ್ತು ಸಂರಕ್ಷಣೆ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶ್ರೀನಿವಾಸ್ ಅವರ ಜೊತೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ರೂಢಿ. ಈಗ ಕಲಾವಿದರಾದ ಸೂರ್ಯಕಾಂತ್ ಎಸ್ ಹೊಳಿ ಅವರ ಮತ ಸಂಗಡಿಗರಿಂದ ತತ್ವಪದ. ಎಲ್ಲ ರೂಪವು ತಾನಂತೆ ಶಿವ, ಎಲ್ಲೆಲ್ಲೂ ತುಂಬಿಹನಂತೆ. ಎಲ್ಲ ರೂಪವು ತಾನಂತೆ ಶಿವ, ಎಲ್ಲೆಲ್ಲೂ ತುಂಬಿಹನಂತೆ. ಅಲ್ಲಲ್ಲರ ಸುಖ ಗುಡಿಗಳ ತಿರುಗುತ ಕಳ್ಳ ಜನರಿಗೆ ಕಲ್ಲಂತೆ. ಅಲ್ಲಲ್ಲರ ಸುಖ ಗುಡಿಗಳ ತಿರುಗುತ ಕಳ್ಳ ಜನರಿಗೆ ಕಲ್ಲಂತೆ. ಅನ್ಯವೆಂಬುದು ತನಗಿಲ್ಲಂತೆ ಶಿವ, ಕಣ್ಣಿಗೆ ಕಾಣುತಿಹನಂತೆ. ಅನ್ಯವೆಂಬುದು ತನಗಿಲ್ಲಂತೆ ಶಿವ, ಕಣ್ಣಿಗೆ ಕಾಣದಿಹನಂತೆ. ಕಣ್ಣನ್ನು ತೆರೆದು ಅರಸುವ ಜನರಿಗೆ, ಕಣ್ಣನ್ನು ತೆರೆದು ಅರಸುವ ಜನರಿಗೆ ಬಣ್ಣ ಬಣ್ಣವಾಗಿಹನಂತೆ. ಎಲ್ಲ ರೂಪವು ತಾನಂತೆ ಶಿವ, ಎಲ್ಲೆಲ್ಲೂ ತುಂಬಿಹನಂತೆ. ಅಲ್ಲಲ್ಲರ ಸುಖ ಗುಡಿಗಳ ತಿರುಗುತ ಕಳ್ಳ ಜನರಿಗೆ ಕಲ್ಲಂತೆ. ದೃಶ್ಯದೃಷ್ಟವು ತಾನಂತೆ ಶಿವ ದೃಶ್ಯದೃಶ್ಯಗಳೆರಡಂತೆ ದೃಶ್ಯದೃಷ್ಟವು ತಾನಂತೆ ಶಿವ ದೃಶ್ಯದೃಶ್ಯಗಳೆರಡಂತೆ ದೃಶ್ಯದೃಶ್ಯಗಳೆರಡರ ನಡುವೆ ದೃಶ್ಯದೃಶ್ಯಗಳೆರಡರ ನಡುವೆ ಶಾಶ್ವತ ರೂಪವು ತಾನಂತೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿಹನಂತೆ ಶಂಕರನಾದವ ತಾನಂತೆ ಶಿವ ಕಿಂಕರ ಸೇರಿ ಹನಂತೆ ಶಂಕರನಾದವ ತಾನಂತೆ ಶಿವ ಕಿಂಕರ ಸೇರಿ ಹನಂತೆ ಬಿಂಕವನಳಿಸುವ ಮೃತ್ಯದ ಹಿರಿಯ ಬಿಂಕವನಳಿಸುವ ಮರ್ತ್ಯದ ಹಿರಿಯ ಮಂಕರಿಗೆ ಬಲು ದೂರಂತೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೂ ತುಂಬಿಹನಂತೆ ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ ಕೆಟ್ಟ ಜನರಿಗೆ ಕಲ್ಲಂತೆ ಕೆಟ್ಟ ಜನರಿಗೆ ಕಲ್ಲಂತೆ ಕಲ್ಲು ಕಟ್ಟಿಗೆಯೊಳಗಂತೆ ಮುಳ್ಳು ಮನೆಯಲ್ಲಿ ಹನಂತೆ ಕಲ್ಲು ಕಟ್ಟಿಗೆಯೊಳಗಂತೆ ಮುಳ್ಳು ಮನೆಯಲ್ಲಿ ಹನಂತೆ ಕಲ್ಲು ಕಟ್ಟಿಗೆಯ ನಂಬೂದಿ ಜಗದಿ ಕಲ್ಲು ಕಟ್ಟಿಗೆಯ ನಂಬೂದಿ ಜಗದಿ ಮುಳ್ಳಾದವರಿಗೆ ತಾನಿಲ್ಲಂತೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೂ ತುಂಬಿಹನಂತೆ ನಂಬಿದ ಜೀವಿಗೆ ಇಂಬಂತೆ ಶಿವ ನಂಬದ ಜೀವಕ್ಕೆ ಕಂಬಂತೆ ನಂಬಿದ ಜೀವಿಗೆ ಇಂಬಂತೆ ಶಿವ ನಂಬದ ಜೀವಿಗೆ ಕಂಬಂತೆ ನಂಬಿ ಕರೆದೊಡೆ ಓ ಎನ್ನು ಭಕ್ತರ ನಂಬಿ ಕರೆದೊಡೆ ಓ ಎನ್ನು ಭಕ್ತರ ತುಂಬಿ ತುಳುಕಿ ಹರಿಸುವ ನಂಬಿ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿಹನಂತೆ ಕಲ್ಲಲ್ಲಿ ಕಲ್ಲಾಗಿ ಹನಂತೆ ಶಿವ ಕಲ್ಲಿನೊಳಗೆ ಕಳೆ ತೋರುತ್ತೆ ಕಲ್ಲಲ್ಲಿ ಕಲ್ಲಾಗಿ ಹನಂತೆ ಶಿವ ಕಲ್ಲಿನೋಳು ಕಳೆ ತೋರುತ್ತೆ ಕಲ್ಲು ಕಲ್ಲಲ್ಲಿ ಲಿಂಗವೆಂದರಿತ ಬಲ್ಲಿದ ಶರಣರಿಗಾಳಂತೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿ ಹನಂತೆ ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ ಕಳ್ಳ ಜನರಿಗೆ ಕಲ್ಲಂತೆ ಎಲ್ಲ ರೂಪವು ತಾನಂತೆ ಅಣುವಿಗೆ ಅಣುವಾಗಿ ಹನಂತೆ ಶಿವ ಮತ್ತಿಗೆ ಮತ್ತಾಗಿ ಹನಂತೆ ಅಣುವಿಗೆ ಅಣುವಾಗಿ ಹನಂತೆ ಶಿವ ಮತ್ತಿಗೆ ಮತ್ತಾಗಿ ಹನಂತೆ ನೆನೆಯದ ದುರುಳರ ಕನಸನ ಕಂಟೆ ನೆರಳದ ದುರುಳದ ಕನಸನು ಕಂಟೆ ಗುಣಗಳು ಮನದಲ್ಲಿ ಹನಂತೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿಹನಂತೆ ಮಂತ್ರಮೂರ್ತಿಯಾಗಿ ಹನಂತೆ ಶಿವ ಮಂತ್ರಾಕ್ಷರ ಸೋಪಿಯನಂತೆ ಮಂತ್ರಮೂರ್ತಿಯಾಗಿ ಹನಂತೆ ಶಿವ ಮಂತ್ರಾಕ್ಷರ ಸೋಪಿಯನಂತೆ ಮಂತ್ರ ಬಾಹ್ಯ ತಂತ್ರದ ಕೈಗೆ ಮಂತ್ರ ಬಾಹ್ಯ ತಂತ್ರದ ಕೈಗೆ ಕಂತುಹರ ಮಾಂತೆ ಶಶಿಗದಂತೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿ ಹನಂತೆ ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ ಕೆಟ್ಟ ಜನರಿಗೆ ತಲ್ಲಂತೆ ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ ಕೆಟ್ಟ ಜನರಿಗೆ ತಲ್ಲಂತೆ ಕೆಟ್ಟ ಜನರಿಗೆ ತಲ್ಲಂತೆ ಕೆಟ್ಟ ಜನರಿಗೆ ತಲ್ಲಂತೆ ಸೂರ್ಯಕಾಂತ್ ಎಸ್ ಹೊಳಿ ಅವರ ಮತ ಸಂಗಡಿಗರಿಂದ ತತ್ವಪದಗಳನ್ನು ಕೇಳುತ್ತಿರುವಿರಿ. ಕೇಳ್ರಿ ಇನ್ನೊಂದು ತತ್ವಪದ. ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಸ್ವಯಂ ಬ್ರಹ್ಮವೆಂಬೋ ತಿಳಿಸಿ ಸ್ವಯಂವಾಗುದಿಗಳಿಗೆ ಸ್ವಯಂ ಬ್ರಹ್ಮವೆಂಬೋ ತಿಳಿಸಿ ಸ್ವಯಂ ಆಗುದಿಗಳಿಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಲಗೆ ಧಗೆ ಮಿಗಿಲಾಗುತ್ತಾದ ಭುಗಿಲ್ ಭುಗಿಲ್ ಎನ್ನುತ್ತಾದ ಲಗೆ ಧಗೆ ಮಿಗಿಲಾಗುತ್ತಾದ ಭುಗಿಲ್ ಭುಗಿಲ್ ಎಂಬುತ್ತಾದ ಝಗ ಝಗ ಝಗಿಸುತ್ತಾದ ಧಗ ಧಗ ಧಗಿಸುತ್ತಾದ ಝಗ ಝಗ ಝಗಿಸುತ್ತಾದ ಧಗ ಧಗ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ತಣ್ಣದಲ್ಲ ಬೆಚ್ಚಗಲ್ಲ ಸಣ್ಣದಲ್ಲ ದೊಡ್ಡದಲ್ಲ ತಣ್ಣದಲ್ಲ ಬೆಚ್ಚಗಲ್ಲ ಸಣ್ಣದಲ್ಲ ದೊಡ್ಡದಲ್ಲ ಬಣ್ಣವಂತೂ ತೋರುವುದಿಲ್ಲ ಕಣ್ಣಿಗೆ ಕಾಣುವುದಲ್ಲ ಬಣ್ಣವಂತೂ ತೋರುವುದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಸ್ವಯಂ ಬ್ರಹ್ಮವೆಂಬೋ ತಿಳಿಗಿ ಸ್ವಯಂವಾಗುವುದುಗಳಿಗೆ ಸ್ವಯಂ ಬ್ರಹ್ಮವೆಂಬೋ ತಿಳಿಸಿ ಸ್ವಯಂ ಆಗುದಿಗಳಿಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರಿಲೋಕ ಆಯ್ತೋ ಒಳಗೆ ಜನನಿ ಜನಕದಿ ಬಂದು ಜನನಿ ಜನಕದಿ ಬಂದು ವನಿತೆ ಮನೆಯ ಮಕ್ಕಳೆಂದು ಜನನಿ ಜನಕದೆ ಬಂದು ವನಿತೆ ಮನೆಯ ಮಕ್ಕಳೆಂದು ನೆನೆವ ಮನಕ್ಕೆ ಬಾರದೆಂದು ತನು ತಾನಾಗುವುದೆಂದು ನೆನೆವ ಮನಕ್ಕೆ ಬಾರದೆಂದು ತನು ತಾನಾಗುವುದೆಂದು ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರೀಲೋಕ ಆಯ್ತೋ ಒಳಗೆ ಸ್ವಯಂ ಜ್ಯೋತಿ ತನ್ನ ಒಳಗೆ ತ್ರೀಲೋಕ ಆಯ್ತೋ ಒಳಗೆ